ಏಕಸ್ಯ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಶಕ್ನೋತಿ. ನನಗೆ ಗೊತ್ತು ಸೂತ್ರಜ್ಞಾನ ಅಂತ ತುಂಬಾ ಫ್ಯಾಮಿಲಿಯರ್ ಆಗಿರುವಂತಾಗುತ್ತೆ, ನನಗೆ ಚೆನ್ನಾಗಿ ಗೊತ್ತಿದೆ ಅಪ್ಪ ಅಂತ. ಆಚಾರ್ಯ ಹೇಳ್ತಾರೆ, ಯಾವ ಒಂದು ವಿಷಯವೂ ಚೆನ್ನಾಗಿ ಗೊತ್ತಿರಲಿ ಸಾಧ್ಯ, ಎಲ್ಲಾ ವಿಷಯ ಅಲ್ಲ, ಯಾವೊಂದು ವಿಷಯವೂ ಚೆನ್ನಾಗಿ ಗೊತ್ತಿರಲಿ ಸಾಧ್ಯ. ಯಾಕೆಂದ್ರೆ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್, ಒಂದು ಪರಮಾಣುವು ಕೂಡ ಇಡೀ ಪರಮಾಣುವು ಅಂತ ಲಿಂಕ್ ಇದೆ. ಅದ್ರಲ್ಲಿ ಯಾವ ಒಂದು ವಸ್ತುವನ್ನು ಮುಂದೆ ತಿಳ್ಕೊಳ್ಬೇಕಾದ್ರೆ ಇಡೀ ಪ್ರಪಂಚವನ್ನು ಮುಂದೆ ತಿಳ್ಕೊಳ್ಬೇಕು. ಆದ್ರಿಂದ ಯಾವೊಂದನ್ನು ಕೂಡ ಮುಂದೆ ತಿಳಿಯದವರಿಗೆ ಯಾವೊಂದು ಮುಂದೆ ತಿಳಿಯುವುದಿಲ್ಲ. ಏಕಜ್ಞ ಒಂದು ಸಣ್ಣ ಸಂಗತಿಯಲ್ಲಿಯೂ ಕೂಡ ಮಾಸ್ಟರಿ ಮಾಡುವುದು ಸಾಧ್ಯ. ಒಂದೊಂದು ಸಬ್ಜೆಕ್ಟ್ ನಲ್ಲಿ ಕಂಪಾರ್ಟ್ಮೆಂಟಲೈಸೇಷನ್, ಒಂದು ವಿಷಯದಲ್ಲಿ ಮಾಸ್ಟರಿ ಮಾಡುವುದು ಸಬ್ಜೆಕ್ಟ್ ಅಲ್ಲಿ ಏಕ ದೇಶ ಅದು ಸಾಧ್ಯವಿಲ್ಲ. ಯಾಕೆಂದ್ರೆ ಎಲ್ಲವೂ ಒಂದಕ್ಕೊಂದು ಅಂತರ್ಲಗ್ನವಾಗಿದೆ, ಒಂದಕ್ಕೊಂದು ಸುಸಂಬದ್ಧವಾಗಿದೆ. ಈ ವಿಶ್ವದಲ್ಲಿ ಯಾವುದೇ ಒಂದು ಇಂಡಿಪೆಂಡೆಂಟ್ ಇದ್ದೇ ಇಲ್ಲ, ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್. ಆದ್ರಿಂದ ಅದು ಗೊತ್ತಾದ್ರೆ ಇದು ಗೊತ್ತಾಗುದಿಲ್ಲ, ಇದು ಗೊತ್ತಾದ್ರೆ ಅದು ಗೊತ್ತಾಗುದಿಲ್ಲ, ಅದು ಎಲ್ಲವೂ ಗೊತ್ತಾದ್ರೆ ಯಾವುದೂ ಗೊತ್ತಾಗ. ಹಾಗಾಗಿ ಯಾರಾದರೂ ನಾನು ಅದನ್ನೇ ಮಾಸ್ಟರಿ ಮಾಡಿದ್ದೇನೆ, ಇದನ್ನು ಮಾಸ್ಟರಿ ಮಾಡಿದ್ದೇನೆ ಅಂತ ಹೇಳಿದ್ರೆ ವಿದ್ಯಾಸ್ಪತ್ರೆ ಬೆಳೆಸ್ತೀನಿ. ನಿಜವಾಗಿ ಮಾಸ್ಟರಿ ಮಾಡಿ ಬರುವುದಿಲ್ಲ, ಸುಮ್ಮನೆ ಸರ್ಟಿಫಿಕೇಟ್ ಕೊಡ್ತಾರೆ. ಇಂಗ್ಲೀಷ್ ಎಮ್ಎ ಎಮ್ಎ ಕಟ್ಟಿಯಲ್ಲಿ ಕಟ್ಟಬಹುದು, ಶಾಲೆಯಲ್ಲಿ ಕಳಿಸ್ತಾರೆ. ಅಷ್ಟೇ ಇಂಗ್ಲೀಷ್ ವಿಶೇಷ ಕಟ್ಟಿಯಲ್ಲಿ ಕಲ್ತಿದ್ವಿ, ಶಾಲೆ ಕಳಿಸ್ತಾರೆ ಮಕ್ಕಳನ್ನು ಬೇಯಿಸಲಿಕ್ಕೆ ಅಂತ. ಆದರೆ ಯಾರು ಯಾವುದನ್ನೇ ಮಾಸ್ಟರಿ ಮಾಡಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಒಂದು ಸಂಗತಿಯನ್ನು ಮಾಸ್ಟರಿ ಆಗುವಂತಂದ್ರೆ ಇಡೀ ಪ್ರಪಂಚದ ಎಲ್ಲ ಸಂಗತಿ ಗೊತ್ತಿಲ್ಲ. ಆದ್ರಿಂದ ವಿಜ್ಞಾನ ಅಂದ್ರೆ ಪ್ರತಿಯೊಂದನ್ನ ವಿಶ್ಲೇಷಣೆ ಮಾಡಿ ಇದು ಸರಿ ಅಂತ ತೀರ್ಮಾನ ಮಾಡತಕ್ಕಂತ ಡಿಸ್ಕ್ರಿಮಿನೇಷನ್ ಅಂತಲ್ಲ, ಅದು ಎಲ್ಲ ಗೊತ್ತಿದ್ದವರಿಗೆ ಮಾತ್ರ ಸತ್ಯ. ಆದ್ರಿಂದ ಆ ಎಲ್ಲ ಸತ್ಯಾಸತ್ಯಗಳನ್ನು ವಿವೇಚನೆ ಮಾಡತಕ್ಕಂತ ವಿಜ್ಞಾನ ಮೂರ್ತಿ ಯಾರು? ವಿಜ್ಞಾನಮಯ. ಎರಡನೇದು ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ. ಆ ವಿಜ್ಞಾನ ಸ್ವರೂಪ ಯಾರು? ಭಗವಂತನನ್ನ ಭಗವಂತನನ್ನು ಬಿಟ್ರೆ ಇಲ್ಲಿಬ್ಬರೇ ವಿಜ್ಞಾನ ಸ್ವರೂಪ. ಈ ಸತ್ಯ ಅನ್ನೋದನ್ನು ಇನ್ನೊಂದು ರೀತಿಯಿಂದ ನಾವು ನಾನು ಸದ್ದು ತಂದ್ರೆ ಸದಿಕೆ ಪ್ರಾಣನ ಸದ್ದು ಪ್ರಾಣದೇವರಿಗೆ ಸದ್ದು ಯಾಕಂದ್ರೆ ಪ್ರಾಣದೇವರನ್ನು ದೇವಿಸು ಯಾರು? ಲಕ್ಷ್ಮೀನಾರಾಯಣ ಬರೀ. ಆದ್ರಿಂದಲೂ ಸತ್ಯ ಶಬ್ದ ಲಕ್ಷ್ಮೀನಾರಾಯಣ ದೇವರೇ ಆಗುತ್ತೆ, ಪ್ರಪಂಚಕ್ಕೆ ಯಾವತ್ತು ಅಂದ್ರೆ ಯಾವುದು? ಆಮೇಲೆ ವಿಜ್ಞಾನ. ವಿಜ್ಞಾನ ಅಂತ ನನಗೆ ವಿಜ್ಞಾನ ಅಂತಕ್ಕಂತ ಹೆಸರು ವಿಜ್ಞಾನ ತತ್ವ ವಿಜ್ಞಾನ ಶಕ್ತಿ ರಹಮಾಸ ಅನಂತ ಶಕ್ತೇ ವಿಜ್ಞಾನ ಅಂತಕ್ಕಂಥದ್ದು ಇದು ಚತುರ್ಮುಖದ ಹೆಸರು, ವಾಯುದೇವರ ಹೆಸರು. ಪ್ರಾಣದೇವರಿಗೆ ಚತುರ್ಮುಖರಿಗೆ ವಿಜ್ಞಾನ ಶಕ್ತಿ ಅಂತ. ಯಾಕೆಂದ್ರೆ ವಿಜ್ಞಾನಮಯ ಕೋಶದ ಅಭಿಮಾನಿ ದೇವತೆಗಳು ಚಿತ್ತ ಚೇತನ ಇದರ ಅಭಿಮಾನಿ ದೇವತೆಗಳು. ಮತ್ತು ವಿಜ್ಞಾನ ಅಂತಂದ್ರೆ ಆತ್ಮ ಜೀವಾತ್ಮ ದೇವತೆ, ಆ ಜೀವಾತ್ಮ ಜೀವಗಳ ಅಭಿಮಾನಿಗಳು. ಆದ್ರಿಂದ ವಿಜ್ಞಾನ ಶಬ್ದ ಅನ್ನೋದು ವಾಯುದೇವರ ಚತುರ್ಮುಖರಲ್ಲಿ ಶಾಂತದಲ್ಲಿ ಪ್ರಸಿದ್ಧವಾಗಿದೆ. ಅದನ್ನ ಅವರಪ್ಪ ಅವರ ವಿಜ್ಞಾನಕ್ಕಿಂತಲೂ ದೊಡ್ಡ ವಿಜ್ಞಾನ ಇದೆ, ಅದು ಭಗವದ್ ವಿಜ್ಞಾನ. ಅದರದ್ದು ಭಗವಂತನೇ ವಿಜ್ಞಾನ ಸ್ವರೂಪ. ಈ ಇವರ ವಿಜ್ಞಾನವು ಅವನಿಂದ ವಿಜ್ಞಾನ ಶಕ್ತಿ ರಹಮಾಸ ಅನಂತ ಶಕ್ತೇ ಅಂತ. ಆ ಭಗವಂತನಿಂದಾಗಿ ನಾನು ವಿಜ್ಞಾನ ಶಕ್ತಿಯನ್ನು ಪಡೆದೆ ಅಂತಾರೆ ಚಂದ್ರಮುಖ. ಹಾಗಾದ್ರೆ ಇವನಿಗೆ ವಿಜ್ಞಾನ ಶಕ್ತಿಯನ್ನು ಕೊಟ್ಟ ವಿಜ್ಞಾನ ಶಕ್ತಿ ಉಂಟಲ್ಲ, ಅದೇ ಮೂಲ ವಿಜ್ಞಾನ ಶಕ್ತಿ, ಅದು ಭಗವತ್ ಸ್ವರೂಪ. ವಿಜ್ಞಾನಕ್ಕೂ ಮೂಲ ಜ್ಞಾನ ಮತಿ, ವಿಜ್ಞಾನಕ್ಕೆ ಮೂಲ ಜ್ಞಾನ. ಜ್ಞಾನದಿಂದ ಒಂದು ವಿಷಯವನ್ನು ತಿಳಿದು ಅದನ್ನೇ ಅದರಿಂದ ಅದಕ್ಕಿಂತ ಮೂಲವಾಗಿರ್ತಕ್ಕಂಥದ್ದು ಮತಿ. ಮತಿ ಅಂತಂದ್ರೆ ಒಂದು ವಸ್ತುವಿನ ಯಥಾರ್ಥ ಜ್ಞಾನ. ಕೃತ ಸತ್ಯ ಮತ್ತು ಕೃತ ಅಂತ ಹೇಳ್ತೀವಲ್ಲ, ಕೃತ ಅಂದ್ರೆ ಮತಿ, ಸತ್ಯ ಅಂದ್ರೆ ಅದರ ಕ್ರಿಯೆ. ಕೃತಂ ಯಥಾರ್ಥ ವಿಜ್ಞಾನ, ಕೃತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ಕೃತ ಅಂದ್ರೆ ಯಥಾರ್ಥವಾದ ಜ್ಞಾನ, ಅದೇ ಮತಿ. ಯಥಾರ್ಥ ಜ್ಞಾನ ಸ್ವರೂಪ ಯಾರು? ಜೀವರಲ್ಲಿ ಯಥಾರ್ಥ ಜ್ಞಾನ ಸ್ವರೂಪ ಚಂದ್ರಮುಖವಾಗಿ ಅವರಿಗಿಂತಲೂ ಮಿಗಿಲಾಗಿರತಕ್ಕಂತಹ ಯಥಾರ್ಥ ಜ್ಞಾನ ಸ್ವರೂಪ ವಿಜ್ಞಾನ ಅಂತ ಭಗವಂತನ ಪರಿಶ್ರಮರು. ಮತಿ ಜ್ಞಾನ ಸ್ವರೂಪ, ಯಥಾರ್ಥ ಜ್ಞಾನ ಸ್ವರೂಪ ಅಂತ ಭಗವಂತರನ್ನು ಮತಿ ಎಂದು ಪರಿಶ್ರಮರು. ಮತಿ ಆದ್ಮೇಲೆ ಶ್ರದ್ಧಾ ಆಸ್ತಿಕ್ಕೆ, ಶ್ರದ್ಧಾ ಬೇರೆ ಬೇರೆ ಕಾರಣಗಳಿವೆ. ನಮ್ಮ ಶ್ರದ್ಧೆ ಒಂದು, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಏನಿದೆ ಅಂತ ನಮ್ಮ ಜನರು ಬಂದಿದ್ದಾರೆ ಅದನ್ನು ನಾವು ನಂಬುತ್ತೇವೆ. ಅದಕ್ಕೆ ಆಧಾರ ಇದೆ ಅಂತ ಗೊತ್ತಿರುವುದಲ್ಲ, ನಮ್ಮ ಹಿರಿಯರು ನಂಬಿಕೊಂಡು ಬಂದದ್ದು ಕಾರಣ. ನಮ್ಮ ಶ್ರದ್ಧಾ ಶ್ರದ್ಧಾ ನಮ್ಮ ಹಿರಿಯರು ಏನನ್ನು ಶ್ರದ್ಧೆಯನ್ನು ನಂಬಿಕೊಂಡು ಬಂದರೋ ಅದು ನಮ್ಮ ಶ್ರದ್ಧೆ. ಯಾಕೆಂದ್ರೆ ನಾವು ಕಾಣದ ಕಂಡ ಮೇಲೆ ತನ್ನ ಶ್ರದ್ಧೆ ಗಟ್ಟಿಯಾಗುವುದು. ಅವ್ರು ನಂಬಿದ್ದಾರೆ, ಹಿಂದಿನವರು ನಟರು, ಹಿಂದಿನವರು ಬುದ್ಧಿ ಇರಲಿಲ್ಲ, ಹಿಂದಿನವರು ಬುದ್ಧಿ ಇತ್ತು, ಅವರು ನಂಬಿದ್ದಾರೆ. ಅದನ್ನು ಇದೆ ಅಥವಾ ನಮ್ಮ ಓದಿನಿಂದ ನಾವು ಪಡೆದಿರತಕ್ಕಂಥ ಅರಿವಿನಿಂದ ಬರ್ತಕ್ಕಂಥ ಶಕ್ತಿ ನಮ್ಮ ಎಲ್ಲ ಆಸ್ತಿಕ್ಕೆ ಒಂದು ಓದಿನಿಂದ ನಾವು ಯಾರನ್ನಾದ್ರೂ ಬಂದಿದ್ದೇವೆ ಅಂತ ಹಿರಿಯರಿಂದ ಬಂದಿರತಕ್ಕಂಥ ನಂಬಿಕೆ. ಹೊರತು ಅದು ಸಾಕ್ಷಾತ್ತಾಗಿ ನೋಡಿ ತಿಳಿದು ಬಂದ ಶ್ರದ್ಧೆ ಅದು ಇದೆ, ಯಾಕೆಂದ್ರೆ ನಾನು ನೋಡಿದ್ದೇನೆ ಅನ್ನುವ ಮಾತನಾಡುವುದು ಸಾಧ್ಯ. ಭಗವಂತನ ಶ್ರದ್ಧೆ ಅವರಿಗೆ ಸಾಕ್ಷಿ ಸಾಕ್ಷಿ ಭೇದ ಕೇವಲ ಮನಶ್ಚ ಭಗವಂತ ಸಾಕ್ಷಿ. ಸಾಕ್ಷಿ ಅಂದ್ರೇನು? ಎಲ್ಲವನ್ನು ನೇರ ನೋಡಬಲ್ಲವನು, ಸಾಕ್ಷಾತ್ ಈಕ್ಷತೆ ಇದು ಸಾಕ್ಷಿ. ಎಲ್ಲವನ್ನು ನೋಡಿ ಸಾಕ್ಷಿ ಎನ್ನುವಲ್ಲಿ ಸಾಕ್ಷಾತ್ ಎನ್ನುವಲ್ಲಿ ಇರತಕ್ಕಂಥ ಶಬ್ದದ ಆತ್ಮತ್ವ ಈಕ್ಷತೆ ಎನ್ನುವಲ್ಲಿ ಈ ಸೇರಿಕೊಂಡು ಈಗ ಪರಿವೇಶನ ಸಾಕ್ಷಾತ್ ಎನ್ನುವಲ್ಲಿ ಕೊನೆ ಆತ್ಮ ಸಾಕ್ಷಿ ಈಕ್ಷತೆ ಎಂದು ಮತ್ತೊಂದು ಶಬ್ದ ಅದರ ಮೊದಲನೇ ಅಕ್ಷರ ಮತ್ತಾತ ಸೇರುವುದು ಕ್ಷತೆ ಹೊರತು ಸಾಕ್ಷಾತ್ ಸಾಕ್ಷಿ ಅಂದ್ರೆ ನೇರ ಕಾರಣವನ್ನು ಎಲ್ಲವನ್ನೂ ನೇರ ಕಾರಣವಲ್ಲವನ ಕನ್ವಿಕ್ಷನ್ ಆ ಶ್ರದ್ಧೆ ಆ ಕನ್ವಿಕ್ಷನ್ ಅಥವಾ ಆದರೆ ಕೇಳಿ ತಿಳಿದವರಿಗೆ ಅದರಿಂದ ಎಲ್ಲರಿಗಿಂತ ದೊಡ್ಡ ಆಸ್ತಿಕ ಒಂದು ಶ್ರದ್ಧಾ ಸ್ವರೂಪ. ಅಷ್ಟೇ ಅಲ್ಲ, ಎಲ್ಲ ಇದರಿಂದ ನಮ್ಮಲ್ಲಿ ಇರತಕ್ಕಂತಹ ಪ್ರಾಮಾಣಿಕ ಸತ್ಯ ಶಬ್ದ ವಚನದವನು ನಮಗೆ ಈ ವಿಜ್ಞಾನ ಶಕ್ತಿಯನ್ನು ಕೊಡತಕ್ಕವ ವಿಜ್ಞಾನ ಸ್ವರೂಪನಾದವನು ನಮಗೆ ಈ ಮತಿ ಕೊಡತಕ್ಕವ ಮತಿ ಸ್ವರೂಪನಾದವನು ನಮಗೆ ಈ ಶ್ರದ್ಧೆಯನ್ನು ಕೊಡತಕ್ಕವ ಸ್ವರೂಪನಾದವನು ನಮಗೆ ಅದರಿಂದ ಅವರಿಂದ ನಾವು ಈ ಶ್ರದ್ಧೆಯನ್ನು ಪಡಿಬೇಕು. ದೇವೋದಿ ಶ್ರದ್ಧಾ ರೂಪ ಆಯಿತು. ಶ್ರದ್ಧೆಯಿಂದ ಮುಂದೆ ಏನು ಹೇಳ್ತಾರೆ? ನಿಷ್ಠೆ. ನಿಷ್ಠೆ ಅಂದ್ರೆ ಶ್ರದ್ಧೆ ಅಂದ್ರೆ ಬಿಲೀಫ್, ನಿಷ್ಠೆ ಅಂದ್ರೆ ಕನ್ವಿಕ್ಷನ್. ಆ ನಂಬಿಕೆ ನಂಬಿಕೆಯ ಹಿಂದೆ ಕನ್ವಿಕ್ಷನ್. ಇದು ಅಷ್ಟೇ ನಮ್ಮ ನಿಷ್ಠೆಗಳು ನಿಷ್ಠಾವಂತ ಹೇಳ್ಕೊಳ್ತೇವೆ. ನಮ್ಮ ನಿಷ್ಠೆಗೆ ಏನು ಬೇಸು? ನಮ್ಮ ಹೆಚ್ಚಿನ ನಿಷ್ಠೆಗೆ ನಮ್ಮ ಅಜ್ಞಾನ ಬೇಸು. ವಿ ಡೂ ಇಟ್ ಬಿಕಾಸ್ ವಿ ಡೂ ನಾಟ್ ನೋ ಇಟ್. ನಮ್ಗೆ ಗೊತ್ತಿಲ್ಲ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ, ಅದು ಮಾಡಬೇಕು ಮಾಡಬೇಕು ಅಂತೇಳಿ ಮಾಡಿದ್ರೆ ಏನೋ ಗೊತ್ತಿಲ್ಲ, ಏನೇನೇನೋ ಮಾಡೋದು. ಯಾಕೆಂದ್ರೆ ಯಾಕೇನು ಗೊತ್ತಿಲ್ಲ. ಅದರಿಂದ ನಮ್ಮ ಕೃತಿಯ ಹಿಂದೆ ಇರುವಂತದ್ದು ಹೇಗೆ ಮತಿಯನ್ನು. ಆದರೆ ಎದೆಯವ ವಿದ್ಯೆಯ ಕರೋತಿ ಯಾವ ಕೃತಿಯನ್ನು ತಿಳಿದು ಅದರಿಂದ ಅದರ ಕೃತಿಯ ಮುಂದೆ ಕನ್ವಿಕ್ಷನ್. ಕನ್ವಿಕ್ಷನ್ ಇಲ್ಲದೆ ಮಾಡುವುದು ನಮ್ಮಲ್ಲಿ ಎಷ್ಟೋ ಜನ ಬಹಳ ಜನ ನಾಸ್ತಿಕರು ಇದ್ದಾರೆ. ಈ ಇಬ್ಬರು ಕೂಡ ನಮ್ಮಲ್ಲಿರುವ ನಾಸ್ತಿಕರು ನಾಸ್ತಿಕರಲ್ಲ, ನಮ್ಮಲ್ಲಿರುವ ಆಸ್ತಿಕರು ಆಸ್ತಿಕರು. ಯಾಕೆಂದ್ರೆ ಇಬ್ಬರಿಗೂ ಕನ್ವಿಕ್ಷನ್ ಇಲ್ಲ. ನಾಸ್ತಿಕರ ಹತ್ರ ಅವರು ನಾಸ್ತಿಕರು ಅಂತಂದ್ರೆ ಯಾಕೆ ಅಂದ್ರೆ ಯಾಕೆ ತಲೆಯೋದಿಲ್ಲ, ಕನ್ವಿಕ್ಷನ್ ಇಲ್ಲ. ಅವರು ತಿಳಿದು ನಾಸ್ತಿಕರ ಅಂತಲ್ಲ, ಸುಮ್ಮನೆ ಏನು ಬೇರೆ ಪುರಾಣಗಳನ್ನು ಓದ್ತಿಲ್ಲ, ಅದರಿಂದ ವೇದ ಪುರಾಣ ನಂಬುವುದಿಲ್ಲ. ಯಾಕೆ ನಂಬುವುದಿಲ್ಲ? ಒಂದಿಲ್ಲ, ವೇದ ಜಾಸ್ತಿ ಯಾರು ನಾನು ವೇದ ಪುರಾಣ ಕೆಲವರು ನಾವು ಆಸ್ತಿಗರಪ್ಪ ನಾವು ವೇದ ಪುರಾಣ ನಂಬುತ್ತೇವೆ. ಬೇಸಿಕ್ ಕ್ವಾಲಿಫಿಕೇಶನ್ ಮತ್ತೆ ಇಗ್ನೋರೆನ್ಸ್ ಇಸ್ ಬೇಸಿಕ್ ಕ್ವಾಲಿಫಿಕೇಶನ್. ನಮ್ಮ ದೇಶದ ಬಹಳ ಜನ ಆಸ್ತಿಕರ ನಾಸ್ತಿಕರ ದುರಂತ ಇದ್ದರು ಅವರು ಇಬ್ಬರಲ್ಲಿ ಇರುವಂತಹ ಬೇಸಿಕ್ ಕ್ವಾಲಿಫಿಕೇಶನ್ ಬರುತ್ತೆ. ದರ್ ಇಸ್ ನೋ ಮಚ್ ಡಿಫರೆನ್ಸ್. ಗುರು ಅಜ್ಞಾನ, ಅಜ್ಞಾನದಿಂದ ನಂಬು, ಅಜ್ಞಾನದಿಂದ ನಂಬದೇನು, ಎರಡು ಕೊನೆ. ಅದರಿಂದ ನಾವು ಮಾಡ್ತಕ್ಕಂತಹ ಕೃತಿ ಎಷ್ಟೋ ಜನ ಮನೆಯಲ್ಲಿ ಮಾಡ್ತಾರೆ, ಮಾನವನ ಆಚರಣೆ ಮಾಡ್ತಾರೆ. ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ಅದನ್ನ ನಂಬಿಕೆ ಇಲ್ಲ, ಸುಮ್ಮನೆ ಎಲ್ಲರೂ ಮಾಡ್ತಾರೆ. ನಾವು ಈಗ ದೂರವ್ ಜಾಸ್ತಿ ಮಾಡೋರು ನಂಬಿಕೆ ಇದ್ದು ಮಾಡೋದು ಕನ್ಫ್ಯೂಷನ್ನಿಂದ ಕೃತಿ ಅಲ್ಲ. ಮತ್ತೆ ಸುಮ್ಮನೆ ಹಾಗೆ ಎಲ್ಲ ಮಾಡ್ತಾರೆ, ನಾವು ಯಾಕೆ ಮಾಡಲಿಲ್ಲ ಮಾಡ್ತೀವಿ. ಎಲ್ಲ ನಂಬಿಕೆ ಇಲ್ಲದೇನೆ ಹೀಗೆ ಮಾತಾಡ್ಕೊಂಡು ನಾವು ದಿನ ಕೇಳ್ತೀವಿ. ಎಷ್ಟೋ ಜನ ಇವತ್ತು ಅನುಷ್ಠಾನ ಮಾಡುವುದರಲ್ಲಿ ನಿಷ್ಠೆ ನಿಷ್ಠೆ ಹಿಂದೆ ಆಸ್ತಿಕ್ಕೆ ಇಲ್ಲ, ನಂಬಿಕೆ ಶ್ರದ್ಧ ಇಲ್ಲ. ಮತ್ತೆ ಮಾಡ್ತಾರೆ ನಾವು ಮಾಡಲಿಲ್ಲ ಅಂತ ಯಾಕೆ ಅಂದ್ರೆ ಬಿಡೋ ಧೈರ್ಯ ಇದ್ದಂತಕ್ಕೆ ಮಾಡೋದು, ಮಾಡುವ ಶ್ರದ್ಧೆ ಇದ್ದಂತಕ್ಕೋಸ್ಕರ ಮಾಡೋದು. ಅದರಿಂದ ನಿಷ್ಠೆ ಇಲ್ಲದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಮಾಡುವುದು ಸರಿ ಅರ್ಥ ನಿಷ್ಠೆ ಕನ್ವಿಕ್ಷನ್ ಯಾರಿಗೆ ಬರಬೇಕು? ಎಲ್ಲ ತಿಳಿದವರಿಗೆ ಆ ಕನ್ವಿಕ್ಷನ್ ಬರೋದು ಸತ್ಯ. ನಮಗೆ ಯಾವಾಗಲೂ ಇದು ಮಾಡಬೇಕು, ಇದು ನಮ್ಮ ಔಷಧ ಏನೋ ಜ್ವರ ಬಂತು, ಡಾಕ್ಟರ್ ಔಷಧ ಬಿತ್ತು, ಈ ಔಷಧ ತಗೊಂಡ್ರೆ ಹೆಂಗ್ ಗುಣ ಆಗುತ್ತೆ ಅಂತ ನಮ್ಗೆ ಏನಾದ್ರು ಗೊತ್ತಿರುತ್ತ. ಆ ಏನು ಕಾಯಿಲೆ ಇದು ಕೂಡ ಪಕ್ಷದ ಅವರಿಗೆ ಗೊತ್ತಾಯ್ತು, ನಮಗೆ ಗೊತ್ತಾಗಲಿಲ್ಲ. ಅದು ಏನೋ ಒಂದು ಅದು ಎಂದುಕೊಂಡು ಗೊತ್ತಾಗ ನಮಗೆ ನಂಬಿಕೆ ನಿಷ್ಠೆಯಿಂದ ತಗೊಳ್ತು. ಏನ್ ನಂಬಿಕೆ? ಡಾಕ್ಟರ್ಗೆ ಗೊತ್ತಿದೆ, ನಾವು ಡಾಕ್ಟರ್ ನಂಬ್ತೀವಿ, ಆದ್ರಿಂದ ನಿಷ್ಠೆಯಿಂದ ತಗೊಳ್ತೇವೆ. ಕಾಲದಲ್ಲಿ ಆದ್ರೆ ನಮ್ಗೆ ಗೊತ್ತಿಲ್ಲ, ಅದೇ ಹಾಗಲ್ಲ. ನಮಗೆ ಗೊತ್ತಿದ್ದಾಗ ಬರುವ ನಿಷ್ಠೆ, ಇನ್ನೊಬ್ಬರಿಗೆ ಗೊತ್ತಿದೆ ಅವ್ರು ಹೇಳಿದ್ರೆ ನಾವು ಮಾಡುವ ನಿಷ್ಠೆ ಬರಂತರ ಇದೆ. ಅದರಿಂದ ಸ್ವಯಂ ಶ್ರದ್ಧೆ, ಸ್ವಯಂ ನಿಷ್ಠೆ, ಆ ಕನ್ವಿಕ್ಷನ್ನಿಂದ ಕೃತಿ ಆಚರಣೆ ಭಗವಂತರಿಂದ ಭಗವಂತ ನಿಷ್ಠಾ ಸ್ವರೂಪ. ಸ್ಥೈರ್ಯ, ಧೈರ್ಯ ಅಂದ್ರೆ ಕನ್ವಿಕ್ಷನ್, ಸ್ಥಿರತೆ. ನಮ್ಮದು ಶಕ್ತಿ ಇವತ್ತಿಂದ ಸ್ಥಿರತೆ ನಾಳೆ ಇರೋದಿಲ್ಲ, ಸಾಧನೆ ಮಾಡಬೇಕು ಅಂತೇವೆ. ಆಗುತ್ತೋ ಬೇಡ ಮುಂದೆ ನೋಡೋಣ ಅಂತ. ಹೀಗೆ ಯಾವುದನ್ನು ಸ್ಥಿರವಾಗಿ ಮಾಡ್ಲಿಕ್ಕೆ ಬರುವುದಿಲ್ಲ. ಕಾರಣ ಏನಂದ್ರೆ ಕನ್ವಿಕ್ಷನ್ ಇಲ್ಲ, ಕನ್ವಿಕ್ಷನ್ ಹಿಂದೆ ಬಿಲೀಫ್ ಇಲ್ಲ, ಬಿಲೀಫ್ ಅಂದ್ರೆ ಹಿಂದೆ ಡಿಸ್ಟರ್ಬ್ ಇಲ್ಲ, ಡಿಸ್ಟರ್ಬ್ ಹಿಂದೆ ಡಿಸ್ಕ್ರಿಮಿನೇಷನ್ ಇಲ್ಲ, ಡಿಸ್ಕ್ರಿಮಿನೇಷನ್ ಹಿಂದೆ ಟ್ರೂತ್ ಇಲ್ಲ, ಒಂದಕ್ಕೊಂದು ನಿಂತದು. ಆದ್ರಿಂದ ನಿಷ್ಠಾ ನಿಜವಾದಂತಹ ಕನ್ವಿಕ್ಷನ್ ಎಲ್ಲವನ್ನು ಭಗವಂತನಿಗೆ ಮಾತ್ರ ಅಂತ. ಆ ಕನ್ವಿಕ್ಷನ್ ಎಲ್ಲಿಂದ ಬಂತು? ಕನ್ವಿಕ್ಷನ್ ಬಂದ ಕಾರಣ ಏನಂದ್ರೆ ಎಲ್ಲವನ್ನು ಅವನೇ ಮಾಡಿದ್ರೆ ಗುಂಡು ಬಂದಿರುವ ಕರ್ತೃತ್ವದಿಂದ ಕನ್ವಿಕ್ಷನ್ ಬಂತು, ಕೃತಿಯಿಂದ ಕನ್ವಿಕ್ಷನ್ ಬಂತು. ಅವನು ಮಾಡಿ ನಾವು ಯಾರು ಮಾಡಿದ್ದು ಎಲ್ಲೋ ಸಿಕ್ಕಿದ್ದನ್ನು ತಂದು ಉಪಯೋಗಿಸೋದು ಅವನಿಗೆಲ್ಲ ಅವರದ್ದೇ ಕ್ರಿಯೇಷನ್ ಸಿಕ್ಕಿದ್ದು. ಅದ ಕೃತಿ ಎಲ್ಲದರ ಕರ್ತೃತ್ವ ಭಗವಂತನದ್ದು. ಅದರಿಂದ ಭಗವಂತನನ್ನು ಕೃತಿ ಸ್ವರೂಪ ಸರ್ವಕರ್ತ ನಾರಾಯಣರ ಜೊತೆಗೆ ಕೃತಿಯ ಹಿಂದೆ ಕರ್ತೃತ್ವ ಯಾಕೆ ಭಗವಂತ ಯಾಕೆ ಮಾಡಿದ ಅದು ಏನು ಉಪಯೋಗ ಮಾಡಿದ್ದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿದ್ರು. ಏನು ಸ್ವಾರ್ಥ ಇಲ್ಲ ಮತ್ತೆ ಯಾಕೆ ಮಾಡಿದ್ದು? ಯಾವಾಗಲೂ ಒಂದು ಕೆಲಸ ಮಾಡುವುದು ನಮ್ಮಲ್ಲಿರೋ ಯಾವುದೋ ಒಂದು ಕೊರತೆ ಅನ್ನು ತುಂಬುದಕ್ಕೆ. ಅದು ನಾವು ಈಗ ಪ್ರಾರಂಭದಲ್ಲಿ ಕೊನೆ ಬಂದಲ್ಲಿ ಬರಬೇಕು. ಭಗವಂತನಲ್ಲಿ ಏನು ಕೊರತೆ ಇಲ್ಲ, ಅವನು ಕುಮ್ಮ ಕುಮ್ಮ ಕುಮ್ಮ ಅದನ್ನು ಸೃಷ್ಟಿ ಆಗ್ತಾರೆ. ಕುಮ್ಮ ಅಂದ್ರಿಂದ ಅವನಲ್ಲಿ ಏನಾಯ್ತು ಗೊತ್ತಾ? ಯಾರು ಪರಿಪೂರ್ಣವು ಅದು ಆನಂದಮಯವಾಗಿರುತ್ತದೆ. ಅದಕ್ಕೆ ದುಃಖ ಇಲ್ಲ. ಯಾವುದು ಆನಂದಮಯವನ್ನು ಅದೇ ಮಾಡುತ್ತೆ, ದುಃಖಿ ಅಲ್ಲ ಮಾಡುತ್ತೆ. ಆನಂದ ಖುಷಿಯ ದುಃಖ ಇದ್ದಾದರೂ ಕೂಡ ಯಾಕೆ ಮಾಡ್ತಾರೆ, ಆನಂದಕ್ಕೋಸ್ಕರ ಮಾಡ್ತಾರೆ. ಆನಂದರ ಇದ್ರೆ ಆನಂದದಿಂದ ಮಾಡ್ತಾರೆ, ಆನಂದ ಇಲ್ಲದೆ ಇದ್ರೆ ಆನಂದಕ್ಕೋಸ್ಕರ ಮಾಡ್ತಾರೆ. ಅಂದ್ರೆ ಅದು ಮಾಡುವುದರ ಹಿಂದೆ ಇರುವುದಾಗುತ್ತೆ. ಒಂದು ಆನಂದದಿಂದ ಮಾಡುವುದು, ಒಂದು ಆನಂದಕ್ಕೋಸ್ಕರ ಮಾಡುವುದು. ನಾವೆಲ್ಲ ಆನಂದಕ್ಕೋಸ್ಕರ ಇದು ಕಷ್ಟಪಡುದು ಯಾಕೆ, ಅದು ಸುಖ ಸಿಗುತ್ತೆ ಅಂತ. ಅದು ಬರವೇ ಇರಬಹುದು, ಮತ್ತಷ್ಟು ಕಷ್ಟವೇ ಸಿಗ್ಬೋದು. ಅದು ಬೇರೆ ವಿಷಯ, ಅದು ವಿ ಎಕ್ಸ್ಪೆಕ್ಟ್ ಸಮ್ ಪ್ರೆಷರ್ ಔಟ್ ಆಫ್ ಇಟ್. ನಾನು ಇವತ್ತು ಕಷ್ಟಪಟ್ಟದ್ರಿಂದ ನಾಳೆ ಸುಖ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಕಷ್ಟಪಡ್ತೇನೆ. ಭಗವಂತ ಕಷ್ಟಪಡುವ ಪ್ರಶ್ನೆಯೇ ಇಲ್ಲ, ಅವನು ಆನಂದ. ಇಟ್ ಇಸ್ ಎ ಓವರ್ ಫ್ಲೋ ಆಫ್ ಜಾಯ್, ಆನಂದದ ಆವಿಷ್ಕಾರ. ಓ ಸೇವಾನ್ಯ ಕಂಪಾನ್ಯ ಜನೇಶ ಆಕಾಶ ಆನಂದವನ್ನು ಸ್ಯಾದ ಕರ್ತೃತ್ವ ಸಗುಣ ಬ್ರಹ್ಮ ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡಿದ ಅದ್ಭುತವಾದ ಆನಂದಮಯ. ಹೀಗೆ ಭಗವಂತ ಆನಂದಮಯನಾದ್ದರಿಂದ ಸರ್ವಕರ್ತ ಆದ ಹೊರತು ಯಾವುದು ಕೊರತೆ ಮೂಲಕ್ಕೋಸ್ಕರ ಅದನ್ನು ಸುಖತ್ವೇವ ವಿಜಿಜ್ಞಾಸಿತವ್ಯ. ಭಗವಂತ ಆನಂದಮಯ, ಜ್ಞಾನಾನಂದಮಯ ಆಯ್ತು, ಮೊದಲು ಜ್ಞಾನಮಯ. ಆದ್ರಿಂದ ಜ್ಞಾನದ ಭಜನೆಗಳನ್ನೆಲ್ಲ ಇಲ್ಲಿ ತರಕ ಹೇಳಿದೆ. ಮೊದಲು ಸತ್ಯ, ವಿಜ್ಞಾನ, ಜ್ಞಾನ, ಶ್ರದ್ಧೆ, ನಿಷ್ಠೆ, ಇದೆಲ್ಲವೂ ಜ್ಞಾನದ ಭಜನೆಗಳು. ನಿಷ್ಠೆ ಅಂದರೆ ಕನ್ವಿಕ್ಷನ್, ಅದು ಜ್ಞಾನ. ಕನ್ವಿಕ್ಷನ್ ನಿಂದ ಕೃತಿ ಆಕ್ಷನ್, ಕನ್ವಿಕ್ಷನ್ ಮತ್ತು ಆಕ್ಷನ್ ಎರಡು ಪೂರ್ಣ ಪ್ರಮಾಣದಲ್ಲಿ ಇರುತ್ತದೆ. ಯಾಕೆಂದ್ರೆ ಆನಂದ ಪರಿಪೂರ್ಣ, ಯಾವುದು ಪರಿಪೂರ್ಣವಾದ ಸಂಸ್ಕೃತಿ ಅದಕ್ಕೆ ಭೂಮ ಅಂತ ಪರ್ಫೆಕ್ಟ್ ಕಂಪ್ಲೀಟ್, ಅದು ಭಗವಂತ. ಅದರಿಂದ ಅವರೇ ಸುಖ ಸ್ವರೂಪ, ಅದರಿಂದ ಅವರೇ ಕರ್ತ, ಅದರಿಂದ ಅವರಲ್ಲೇ ಶ್ರದ್ಧಾ ನಿಷ್ಠಾ ಮತಿ ವಿಜ್ಞಾನ ಕೃತಿ ಆಮೇಲೆ ಸತ್ಯ ಎಲ್ಲವೂ ಇರುವ ಸಾಧ್ಯ. ಅದರ ಭೂಮಾತ್ರೆಯು ವಿಜಿಜ್ಞಾಸಿದಂತಹ ಹೇಗೆ ನಾವು ಉಪಾಸನೆ ಮಾಡಬೇಕಾಗ್ತದೆ ಅಪೂರ್ಣವನ್ನೆಲ್ಲ ಪೂರ್ಣ. ಯಾಕೆಂದ್ರೆ ನಾವು ಅಪೂರ್ಣತೆಯಿಂದ ಪೂರ್ಣತೆಯ ಕಡೆಗೆ ಹೋಗಬೇಕು ಅಂತ ಬಯಸುವ ಸಾಧ್ಯ ಆದಷ್ಟು ಶಾಲೆ ಹೋಗಲಿಕ್ಕೆ ಕಲಿಯಲಿಕ್ಕೆ ನಮ್ಮಲ್ಲಿರುವ ಜ್ಞಾನದ ಅಪೂರ್ಣತೆಯನ್ನ ಕಳ್ಕೊಳ್ಳಿ. ಪೂರ್ಣ ಜ್ಞಾನ ಬರುವುದಿಲ್ಲ, ಅಪೂರ್ಣತೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ದರಿಂದ ಪ್ರತಿಯೊಂದನ್ನು ನಾವು ಉದ್ಯೋಗ ಮಾಡೋದಕ್ಕೆ ನಮ್ಮಲ್ಲಿರುವ ದುಡ್ಡಿನ ಕೊರತೆಯನ್ನು ಅಪೂರ್ಣತೆಯನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿತ್ತು. ಕಲಿಯುವುದು ಜ್ಞಾನದ ಅಪೂರ್ಣತೆಯನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು, ಗಳಿಸುವುದು ದುಡ್ಡಿನ ಅಪೂರ್ಣತೆಯನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು. ಇಂದ ಕಮ್ಮಿ ಆಗುತ್ತೆ, ಮುಂದೊಂದು ಜಾಸ್ತಿ ಆಗುತ್ತೆ, ಅದು ಇರಬೇಕಾದ್ರೆ ಮಾಡುವುದಂತೂ ಕಮ್ಮಿ ಆಗುತ್ತೆ. ಹಾಗಾಗಿ ಯಾವುದು ಅಪೂರ್ಣತೆಯಿಂದ ಪೂರ್ಣತೆಯ ಕಡೆಗೆ ಸಾಗುವುದೇ ಒಟ್ಟು ಜೀವದ ಗುರಿ. ಆದ್ದರಿಂದ ಭಗವಂತ ಭೂಮಾತ್ವೇವ ವಿಜಿಜ್ಞಾಸಿತವ್ಯ, ಪೂರ್ಣವದ ಪೂರ್ಣವಿದಂ, ಇದೇ ಭೂಮದ ಉಪಾಸನ. ಪೂರ್ಣವದ ಪೂರ್ಣವಿದಂ ಪೂರ್ಣಾತ್ ಪೂರ್ಣ ಮುದಚ್ಛತೆ ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣಮೇವ ಅವಶಿಷ್ಯತೆ. ಭಗವಂತ ಅದು ಪೂರ್ಣ, ಭಗವಂತ ಅದು ಪೂರ್ಣ, ಭಗವಂತ ಇದು ಪೂರ್ಣ, ಈ ಭಗವಂತನು ಪೂರ್ಣ, ಆ ಭಗವಂತನು ಪೂರ್ಣ. ಆ ಭಗವಂತ ಅಂದ್ರೆ ನಮಗೆ ಕಾಣದ ಭಗವಂತ ಮೂಲದ, ಈ ಭಗವಂತ ಅಂದ್ರೆ ನಮಗೆ ಕಾಣುವ ರೂಪ ಅವತಾರ ರೂಪಗಳಲ್ಲಿ ಮನುಷ್ಯರ ಕಣ್ಣಿಗೆ ಕಂಡ ಭಗವಂತ. ಅವನು ಪೂರ್ಣನೆ ಅಪೂರ್ಣ ಅವತಾರ ತುಂಬಿಲ್ಲ, ಅಷ್ಟೇ ಅಲ್ಲ ಆ ಭಗವಂತ ಅಂದ್ರೆ ತುಂಬಿರುವ ಭಗವಂತ, ಈ ಭಗವಂತ ಅಂದ್ರೆ ಬಳಸಿ ರೂಪದಲ್ಲಿ ಅನೋರಣೀಯನಾದ ಭಗವಂತನ ಪೂರ್ಣ, ಮುಖತುಂಬಿನಿಯಾದ ಭಗವಂತ ಪೂರ್ಣ. ಯಾವ ಭಗವಂತನಲ್ಲಿ ಒಂದು ಸಣ್ಣದು ಒಂದು ದೊಡ್ಡದು ಒಂದಿಲ್ಲ, ಪೂರ್ಣಾದಿ ಪೂರ್ಣವದಚ್ಚಿದೆ, ಪೂರ್ಣದಿಂದ ಪೂರ್ಣ ಒಳಗೆ ಬರುತ್ತದೆ, ಪೂರ್ಣದಲ್ಲೇ ಒಂದು ಪೂರ್ಣ ಸೇರುತ್ತೆ, ಪೂರ್ಣದಿಂದ ಪೂರ್ಣ ತೆಗೆದರು ಆನ್ಸರ್ ಇಸ್ ಪೂರ್ಣ, ಪೂರ್ಣ ಪ್ಲಸ್ ಪೂರ್ಣ ಇಸ್ ಪೂರ್ಣ, ಪೂರ್ಣ ಮೈನಸ್ ಪೂರ್ಣ ಇಸ್ ಪೂರ್ಣ, ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣಮೇವ ಅವಶಿಷ್ಯತೆ. ಹೀಗೆ ಭಗವಂತನನ್ನ ಪೂರ್ಣ ಅಂತ ಉಪಾಸನೆ ಮಾಡುವ, ಅದು ನಿನ್ನ ಜೀವದ ಗತಿಯ ಪೂರ್ಣತೆಗೆ ಸಾಧ್ಯ. ಭೂಮಾತ್ವೇ ಭೂಮೈವ ಸುಖ ನಾಲ್ಕೇ ಸುಖಮಸ್ತಿ, ಅದರಿಂದ ಸುಖ ಬೇಕು ಅಂತಂದ್ರೆ ಅಲ್ಪದಲ್ಲಿ ಸುಖ ಇಲ್ಲ. ಮತ್ತೆ ನಾವು ಸುಖ ಬೇಕು ಅಂತ ಅಂದ್ರೆ ಹೌದು, ಈ ಅಲ್ಪದಲ್ಲಿ ಸುಖ ಇಲ್ಲ ಅಂದ್ರೆ ಅಲ್ಪಕ್ಕೆ ಸ್ವತಂತ್ರವಾದ ಸುಖ ಇಲ್ಲ. ಭೂಮ ಕೊಟ್ರೆ ಉಂಟು, ಸ್ವತಂತ್ರನಾದ ಭಗವಂತ ಕೊಟ್ರೆ ಉಂಟು, ಅದರಿಂದ ಭಗವಂತನಿಗೆ ಶರಣಾಗು, ಆ ಭಗವಂತನ ಮೂಲಕ ಸುಖ. ಭೂಮಾತ್ವೇವ ವಿಜಿಜ್ಞಾಸ, ಭೂಮಾನ ಭೂಮ ವಿಜಿಜ್ಞಾಸ, ಆ ಭಗವಂತನು ಭೂಮ ರೂಪವನ್ನೇ ತಿಳ್ಕೊಂಡಿರುವ ಅದನ್ನ ಹೇಳಿ ಭೂಮರೂಪ ಅಂದ್ರೆ ಏನು ಗೊತ್ತಾ? ಸನತ್ ಕುಮಾರ್ ಹೇಳ್ತಾರೆ, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶುಣೋತಿ ನಾಣ್ಯತ್ ವಿಜಾನಾತಿ ಸಭೂಮ. ಭೂಮ ಭೂಮ ಅಂತಂದ್ರೆ ಎತ್ತರ ನಾನು ಪಶ್ಯ ಭಗವಂತ ಒಬ್ಬನನ್ನ ಬಿಟ್ಟು ಇನ್ಯಾವುದೂ ಕೂಡ ಇನ್ನೊಂದು ಸ್ವತಂತ್ರವಾದ ವಸ್ತು ಇಲ್ಲ ಅಂತ ಇನ್ನೊಂದು ವಸ್ತು ಇದ್ರೆ ಅದು ಹೋಮ ಆಗುದೇ ಇಲ್ಲ ನಾ ಅನ್ನೇ ಅಂತದ ಇನ್ನೊಂದಿಲ್ಲ ಅಂತದನ್ನ ಕಂಡಿಲ್ಲ ಕೇಳಿಲ್ಲ ನೋಡಿದ ನಾನೇ ಪಶ್ಯತಿ ನಾನೇ ಚುನೋತಿ ನಾನೇ ವಿಜ್ಞಾನ ಅಂತ ಇನ್ನೊಂದು ವಸ್ತುವನ್ನ ಕಂಡವರು ಇಲ್ಲ ಕೇಳಿದವರು ಇಲ್ಲ ತಿಳಿದವರು ಇಲ್ಲ ಮೂರು ಮುಖಗಳು ನಾವೊಂದು ಸಂಗತಿಯನ್ನ ಒಂದು ನಾವೇ ಅನುಭವದಿಂದ ತಿಳಿತೇವೆ ವಿಜ್ಞಾನ ಮನಸ್ಸಿನಲ್ಲಿ ಮನನ ಮಾಡಿ ತಿಳಿಯುವಂತಹ ಸಂಗತಿ ಹೊರಗಿನ ಸಂಗತಿಗಳನ್ನ ನಾವು ಕಾಣದೇ ಇದ್ರೆ ಯಾರೋ ಕಂಡವರ ಹತ್ರ ಅವರು ಹೇಳಿದ್ದನ್ನು ಕೇಳಿದ್ದು ತಿಳುವಳಿಕೆಗೆ ಮೂಲೇ ಸಾಧನೆ ಭಗವಂತ ನಂತರ ಒಂದು ವಸ್ತು ಇನ್ನೊಂದು ಇದೆ ಅಂತ ಅನ್ಯದನ್ನ ಪಶ್ಯತಿ ನ ಶೃಣೋತಿ ಯಾರು ಕಂಡದ್ದು ಇಲ್ಲ ಕೇಳಿದ್ದು ಇಲ್ಲ ಯಾರು ಅಂಥ ವಸ್ತು ಎಂದರು ಅದಕ್ಕೆ ಸದೃಶವಾದ ಅದರಂತೆಯೇ ಸ್ವತಂತ್ರವಾದ ಇನ್ನೊಂದು ವಸ್ತು ಇಲ್ಲ ಅದು ಸಹ ಯೋವೈ ಭೂಮ ಆಮೇಲೆ ಅಥ ನಂತರ ಅನ್ಯ ಪಶ್ಯತಿ ಅನ್ಯ ಚೃಣೋತಿ ಅನ್ಯ ಚೃಣೋತಿ ಅನ್ಯ ದ್ವಿಜಾನಾತಿ ತದಲ್ಪ ಎಲ್ಲಿ ನೀವು ಅಂಥದೇ ಇನ್ನೊಂದು ವಸ್ತು ಇದೆ ಅಂತ ಕಾಣಬಲ್ಲೆವು ಕೇಳಬಲ್ಲೆವು ತಿಳಿಯಬಲ್ಲೆವು ಅದು ಕಲ್ಪ ಅಂಥದ್ದು ಇನ್ನೊಂದು ಉಂಟು ಅಂತ ಸಾವಿರ ಉಂಟು ಯಾವುದು ಭೂಮವೋ ಅದು ಒಂದೇ ಅಂಥದ್ದು ಇನ್ನೊಂದಿಲ್ಲ ಅಂಥದ್ದು ಇನ್ನೊಂದು ಇಲ್ಲದೆ ಇದ್ದರೆ ಅದು ಭೂಮ ಅಂಥದ್ದು ಇನ್ನೊಂದು ನಿಮಗೆ ಎಕ್ಸಾಂಪಲ್ ಸಿಕ್ಕಿದರೆ ಇನ್ನೊಂದನ್ನು ನೀವು ಕಂಡರೆ ಕೇಳಿದರೆ ತಿಳಿದರೆ ಅದು ಅಲ್ಪ ಈ ಭೂಮ ತದ ಮತ ಅದೇ ಅಲ್ಪವು ತನ್ನ ಯಾವುದು ಭೂಮ ಅಂದರೆ ಯಾವುದಕ್ಕೆ ಸಾಧನೆ ಇಲ್ಲವೋ ಮತ್ತೆ ಅಲ್ಪಕ್ಕೆ ಅದೇ ಅಲ್ಪ ಯಾವುದು ಬೆಳೆಯುತ್ತೋ ಅದು ಅಲ್ಪ ಯಾವುದು ಬೆಳೆಯಲಿಲ್ಲವೋ ಅದು ಭೂಮ ಅಲ್ರಿ ಜೀವ ಹಾಗಾದ್ರೆ ನಿಮಗೆ ಬೆಳೆಯುತ್ತ ಅದು ನಿತ್ಯ ಅಂತ ಹೇಳ್ತೀವಿ ಮತ್ತೆ ಅಂತ ಹೇಳ್ತೀವಿ ಆದರೂ ಕೂಡ ಅದು ನಿತ್ಯ ಆಗಿದ್ರು ಕೂಡ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಬದುಕಿದ್ದಲ್ಲ ಯಾಕೆ ಮೋಕ್ಷಕ್ಕೆ ಹೋಗುವ ಮುಂಚೆ ಹುಟ್ಟು ಸಾವಿರ ಒಳಗಾಕಾಯ್ತು ಅದರ ಅಲ್ಪ ತರಬೇತಿ ಭಗವಂತ ನಿತ್ಯಮುಕ್ತನ ಲಕ್ಷ್ಮಿ ನಿತ್ಯಮುಕ್ತನು ಇದ್ಯಾವುದು ನಿತ್ಯಮುಕ್ತನ ಮೃತಾಂತಕ್ಕೆ ಪ್ರತಿ ಹುಟ್ಟು ಸಾವುಗಳ ಸಂಸಾರದ ಸ್ಪರ್ಶವೇ ಇಲ್ಲದೆ ಅದ್ಯಾವುದನ್ನ ಪರಿಪೂರ್ಣವಾದದ್ದು ಮಾತ್ರ ಶ್ರೀತತ್ವ ನಾರಾಯಣತ್ವ ಮಾತ್ರ ಅದು ನಿತ್ಯಮುಕ್ತ ಸಂಸಾರ ಬಂಧ ಇಲ್ಲ ಬಂಧನದ ಸ್ಪರ್ಶವೇ ಇಲ್ಲ ಸಮನಾಗ ಅಸತ್ಯು ಮಾತ್ರ ಮಾತು ಬ್ರಹ್ಮಸ್ಥಲ ವೇದವ್ಯಾಸ ಸಮನ ಶ್ರೀತತ್ವ ನಾರಾಯಣನಿಗೆ ಸಮಾನ ಯಾವುದರಲ್ಲಿ ಅಸೃತಿ ಉಪತ್ರ ಸಂಸಾರದಲ್ಲಿ ಬಂಧನಕ್ಕೆ ಒಳಗಾಗದೆ ಇರುವ ಸಂಸಾರ ಬಂಧನ ಇಲ್ಲದೆ ಇರುವ ಸಂಗತಿಗಳು ಎರಡೇ ಶ್ರೀತತ್ವ ಮತ್ತು ನಾರಾಯಣ ತತ್ವ ಚತುರ್ಮುಖರಿಗೂ ಸಂಸಾರ ಬಂಧನ ಆದ್ದರಿಂದ ಸಂಸಾರ ಬಂಧನ ಇಲ್ಲದೆ ಇರುವಂತದ್ದು ಅಮೃತ ಅದೇ ಮರ್ಗ್ಯಂ ಸಂಸಾರ ಬಂಧನಕ್ಕೆ ಸೇರಿ ಸಾವಿಗೆ ಒಳಗಾಗುವಂಥದ್ದು ಅಲ್ಪ ಪ್ರಾಣತತ್ವ ಚತುರ್ಮುಖ ತತ್ವ ಅದು ಕೂಡ ಅಲ್ಪ ಅಲ್ಲ ನಾವು ಕಲ್ಪನೆ ಮಾಡಿದಷ್ಟು ದೊಡ್ಡ ಸಂಗತಿ ಅದು ಆದ್ರೆ ಆ ಭೂಮದ ಮುಂದೆ ಅತ್ಯಲ್ಪ ಅದು ಅಲ್ಪ ತನ್ಮರ್ತ್ಯ ಯಾವುದು ಮರಣಕ್ಕೊಳಗಾಗುತ್ತೆ ಅದನ್ನು ವಾಯು ರಜದ ಮೃತ ಅಖೇದಂ ಭಸ್ಮಾನ್ ತನ್ಮ ಶರೀರಂ ವಾಯುದೇವರಿಗೆ ಕೂಡ ನಾವು ಮೃತರು ಅದಿಲ್ಲ ಭಗವಂತನಿಗೆ ಅದು ನೆಲೆ ಭಗವಂತ ಮುಖ್ಯ ಪ್ರತೀಕ ಅಂತ ನಾವು ಹೇಳ್ತೇವೆ ಶರೀರ ಶರೀರವು ನಾಶವಾಗುತ್ತೆ ಭೌತಿಕ ಶರೀರ ಅದು ನಿತ್ಯವು ಅಮೃತ ಅಲ್ಲ ಅದರಲ್ಲಿ ಯಾಕೆ ಅವರು ಅಮೃತ ಒಂದು ಕಲ್ಪಕಾಲ ದೇಹಕ್ಕೆ ನಾಶ ಒಂದು ಕಲ್ಪಕಾಲ ಅದು ದೇಹಕ್ಕೆ ನಾಶ ಇಲ್ಲ ಯಾವ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ ಮತ್ತೆ ಹೋಗಬೇಕಾಗಿಲ್ಲ ಸಾಯಿತು ಅಷ್ಟೇ ಒಂದು ದಿವಸ ನಾಶ ಆಗಲೇಬೇಕು ಛೇದಂ ಭಸ್ಮಾಂತಂ ಶರೀರಂ ವಾಯುದೇವರ ಚತುರ್ಮುಖದ ಶರೀರ ಕೂಡ ಭಸ್ಮಾಂತ ಸಮಯ ಬದುಕಿದ್ರೆ ನೂರು ವರ್ಷ ಅಷ್ಟು ಅದು ಬದುಕು ನೂರೇ ವರ್ಷ ಶತಾಂಶ ನೂರು ವರ್ಷ ಆದರೆ ಎಷ್ಟು